ಶಿವರಾಜ್ ಅವರೇ, ಪ್ರಾರಂಭದಲ್ಲಿ ತಾವು ಹೇಳ್ದಂಗೆ ತಮ್ಮಲ್ಲಿರ್ತಕ್ಕಂಥ 2 ಎಕರೆ ಜಮೀನಿನಲ್ಲಿ ಅಡಿಕೆ ಮೆಣಸು ಎಲೆ ಈ ಕೃಷಿಗಳನ್ನು ಮಾಡ್ಕೊಂಡಿದ್ದೀರಿ, ಆ ಒಂದು ಕೃಷಿ ಅನುಭವವನ್ನು ಹೇಳೋದಾದ್ರೆ ಯಾವ ರೀತಿ ತಾವು ಹೇಳ್ತೀರಾ ನಮ್ಮ ಕೇಳುಗರಿಗೆ? ನನ್ನ ಹೆಸರು ಶಿವರಾಜ್ ಅಂತೇಳಿ, ನನ್ನ ವಿದ್ಯಾಭ್ಯಾಸ ಚನ್ನಗಿರಿಯಲ್ಲಿ ಬಿ ಎ ಪದವಿಯನ್ನು ಪಡೆದಿರುತ್ತೇನೆ. 2007 ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನನಗೆ ಕೃಷಿಯಲ್ಲಿ ಆಸಕ್ತಿ ಇದ್ದಿದ್ದರ ಕಾರಣ ಯಾವುದೇ ಸರ್ಕಾರಿ ಕೆಲಸಗಳಿಗೆ ಆಸಕ್ತಿ ತೋರದೆ ಕೃಷಿಯನ್ನೇ ನನ್ನ ಬೆನ್ನೆಲುಬಾಗಿ ಕೈಗೊಂಡಿದ್ದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುತ್ತೇನೆ. ನಮಗೆ ಪಿತ್ರಾರ್ಜಿತ ಆಸ್ತಿ ಆಗಿರತಕ್ಕಂಥ 2 ಎಕರೆ ಆಸ್ತಿ ಮಾತ್ರ ಇರೋದು. 2 ಎಕರೆ ನಾವು ಅಡಿಕೆಯನ್ನು ಸುಮಾರು 20 ವರ್ಷಗಳಿಂದ ಬೆಳೀತಾ ಇದ್ದೀವಿ. ಈ ಬರೇ ಅಡಿಕೆ ಒಂದು ಇಳುವರಿ ಮಾಡೋದಕ್ಕಿಂತ ಅದ್ರ ಜೊತೆಗೆ ಏನಾದರೂ ಮಾಡ್ಬೋದು ಅಂತಂದು ಯೋಚನೆ ಮಾಡಿ ಕಾಳುಮೆಣಸು ಮತ್ತು ವಿಳ್ಯದೆಲೆ ಎರಡನ್ನು ಸಹ ಗಿಡ ಬಿಟ್ಟು ಗಿಡ 15 ಅಡಿಗೊಂದು ಸುಮಾರು ಆ ರೀತಿ ಬೆಳೆಯಕ್ಕೆ ಪ್ರಾರಂಭಿಸಿದೀವಿ. ಈಗ 2 ವರ್ಷ ಆಯ್ತು ಸರ್. ಅಡಿಕೆ ಕೃಷಿ ಅಂತ ಹೇಳಿದ್ರೆ ಯಾವ ರೀತಿ ಅಡಿಕೆ ಕೃಷಿ ಮಾಡಿದ್ರಿ? ಅಡಿಕೆ ಕೃಷಿ ಅಂದ್ರೆ ಸ್ವಂತ ನಾವೇ ಕೆಡವಿ ಬೇಯಿಸಿ ಮಾರುಕಟ್ಟೆಗೆ ಅದನ್ನ ಬೇಯಿಸಿ ಮಾರುಕಟ್ಟೆಗೆ ಮಾರಾಟ ಮಾಡ್ತಕ್ಕಂಥದ್ದು ಸರ್. ಅಂದ್ರೆ ಅಡಿಕೆಯನ್ನ ಕೃಷಿ ಅನ್ನಕ್ಕಿಂತ ಮೊದಲಿಗೆ ತಾವು ಅಡಿಕೆನ ಎಲ್ಲಿಂದ ತಂದ್ರಿ, ಯಾವ ರೀತಿ ಗಿಡಗಳನ್ನು ಮಾಡಿದ್ರಿ, ಆ ಒಂದು ಪದ್ಧತಿ ಬಗ್ಗೆ ಮಾತಾಡಿದ್ರೆ ಅಡಿಕೆ ಏನ್ ಹೇಳ್ತೀರಿ? ಅಡಿಕೆ ತಳಿ ಇದು ಶಿವಮೊಗ್ಗದ್ದೆ ಸರ್, ಶಿವಮೊಗ್ಗದ ತಳಿ ಮತ್ತೆ ಲೋಕಲ್ ತಳಿ. ಶಿವಮೊಗ್ಗದ ತಳಿ ಅಂದ್ರೆ ಯಾವುದು? ದುಂಡು ಅಡಿಕೆ ಸರ್, ದುಂಡು ಅಡಿಕೆ ಮತ್ತೆ ಸ್ವಲ್ಪ ಉತ್ತುತ್ತಿ ಉದ್ದನ್ ಟೈಪ್ ಇರತಕ್ಕಂಥ ಮಿಕ್ಸ್ ತಳಿ, ಇಳುವರಿಗೆ ಒಳ್ಳೆ ಯೋಗ್ಯವಾದ ತಳಿ ಸರ್. ಅದು ನಿಮಗೆ ಇಳುವರಿಗೆ ಯೋಗ್ಯವಾದ ತಳಿ ಅನ್ನೋದು ಯಾವ ರೀತಿ ನೀವು ಕಂಡಿಡ್ಕೊಂತೀರಿ? ಎಕರೆಗೆ 12-13 ಕ್ವಿಂಟಲ್ ತನಕ ನಮ್ಮ ತೋಟದಲ್ಲಿ ಬರ್ತಿದೆ ಸರ್ ಇಳುವರಿ. ಎಕರೆಗೆ 12-13 ಕ್ವಿಂಟಲ್ ತನಕ ತೆಗಿತೀವಿ ಮತ್ತೆ ಯಾವುದೇ ರೀತಿಯ 1 ವರ್ಷ ವ್ಯತ್ಯಾಸ ಆಗದೆ ಬೆಳೆ ಸರಿ ಸುಮಾರು 12-13 ಕ್ವಿಂಟಲ್ ಅಡಿಕೆ ಬರುತ್ತೆ. ಹಾಗಾಗಿ ನೀವು ಆ ಒಂದು ತಳಿನ ಒಳ್ಳೆ ತಳಿ ಅಂತ ಹೇಳ್ತೀರಿ? ಒಳ್ಳೆ ತಳಿ ಅಂತ ಗಮನಿಸಿದೆ ಸರ್. ಆಯ್ತು, ಶಿವಮೊಗ್ಗ ತಳಿ ಮತ್ತೆ ಲೋಕಲ್ ತಳಿಯನ್ನ ತಗೋತೀರಿ? ಹೌದು ಸರ್. ಮೊದಲನೇದಾಗಿ ನಾವು ಗೋಟನ್ನ ಆಯ್ಕೆ ಮಾಡ್ಕೋಬೇಕಾರ ರೈತರ ತೋಟಕ್ಕೆ ನೇರವಾಗಿ ಹೋಗಿ ಸುಮ್ನೆ ಎಲ್ಲ ಮಾರುಕಟ್ಟೆಗೆ ಸಿಗ್ತತೆ ಬಿಸ್ನೆಸ್ಗೋಸ್ಕರ ಮಾಡ್ತಿದ್ದಾರೆ ಅಂದು, ಆಮೇಲೆ ಯಾರೋ 10 ರೂಪಾಯಿ ಕಡಿಮೆ ಕೊಡ್ತಿದ್ದಾರೆ ಅಂತ, ಆಮೇಲೆ ಏನೋ ನೇಮ್ ಮಾಡಿದ್ದಾರೆ ಅಂತ ದಯವಿಟ್ಟು ಎಲ್ಲಂದ್ರಲ್ಲಿ ಸಸಿಗಳನ್ನ ರೈತ ಬಾಂಧವರು ಕೊಳ್ಬಾರ ಸರ್. ನಾವೇ ನೇರವಾಗಿ ಹೋಗಿ ಅಡಿಕೆ ಬಿಡ್ತಕ್ಕಂಥ ತೋಟನ ಮರಗಳನ್ನ ವೀಕ್ಷಣೆ ಮಾಡಿ ಸರಿ ಸುಮಾರು 1-2 ವರ್ಷ ಮರಗಳನ್ನ ಅಬ್ಸರ್ವ್ ಮಾಡಿ ನಮಗೆ ಇಷ್ಟವಾಗಿ ಮತ್ತೆ ಪ್ರತಿ ವರ್ಷನ ಸರಾಸರಿ ಅಡಿಕೆ ಬಿಡ್ತಕ್ಕಂಥ ಮರಗಳನ್ನ ಗುರುತ್ ಮಾಡಿ ಇಟ್ಕೋಬೇಕು ಸರ್. ಗುರುತ್ ಮಾಡಿ ಇಟ್ಕೊಂಡು ಆ ಅದ ಆ ಅಡಿಕೆ ಏನು ಅದ ಇರುತ್ತಲ್ಲ ಅಂದ್ರೆ ಹಣ್ಣಾಗ್ಲಿಕ್ಕೆ ಬರುತ್ತೆ. ಆವಾಗ ನಾವೇ ಸ್ವತಃ ಹೋಗಿ ನಮ್ಮ ಸ್ವಂತ ಖರ್ಚೇ ಆದ್ರೂ ಅಷ್ಟಕ್ಕೆ ಹೋಗಿ ನಾವೇ ನಿಂತಿದ್ ಕೆಡಿಸ್ಕೊಂಬಂದು ಅದನ್ನ ತಗೊಂಬಂದು 8 ದಿವಸಗಳ ಕಾಲ ಸುಮ್ನೆ ಹಂಗೆ ಇಡ್ಬೇಕು ಸರ್. ಇಟ್ಟು ತದನಂತರ 2 ವಿಧದಲ್ಲಿ ಅಡಿಕೆ ಸಸಿಯನ್ನು ಮಾಡ್ಕೋಬಹುದು ರೈತರು. 2 ಸಹ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಒಂದು ಡೈರೆಕ್ಟ್ ಪ್ಯಾಕೆಟ್ಗೆ ಊರ್ತಕ್ಕಂಥ ಮಾದರಿ. ಇದು ಹೆಂಗೆ ಅಂದ್ರೆ ರೈತ ಬಾಂಧವರು ಅಡಿಕೆಯನ್ನ ಪ್ಯಾಕೆಟ್ ಏನ್ ಮಾಡ್ತಿರಲ್ಲ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದು, ಅಡಿಕೆ ಪ್ಯಾಕೆಟ್ ಮಾಡುವಾಗ ಡೈರೆಕ್ಟ್ ಅಡಿಕೆಯನ್ನ ಪ್ಯಾಕೆಟ್ಗೆ ಊರುವಂತ ಒಂದು ವಿಧಾನ. ಇದರಲ್ಲೇ 2 ಇದಾವೆ ನೆನ್ಪಿಟ್ಕೊಳ್ರಿ. ಒಂದು, ಅಡಿಕೆಯನ್ನ 8-10 ದಿವಸ ನೀರಲ್ಲಿ ನೆನಹಾಕಿ ಊರುವುದು. ಇನ್ನೊಂದು, ಹಾಗೆ ತಂದಿರತಕ್ಕಂಥ ಅಡಿಕೆ ಇಳಿಸಿದ ಅಡಿಕೆಯನ್ನು ತಂದು ಹಂಗೆ ಡೈರೆಕ್ಟ್ ಅಲ್ಲಿ ಪ್ಯಾಕೆಟ್ಗೆ ಊರುವುದು. 2 ಮಾದರಿ ಇದಾವೆ ಇದ್ರಾಗೆ. ಒಂದು, ನೀವು ನೆನಹಾಕಿ ಹಾಕಿದ ಅಡಿಕೆ 1-1.5 ತಿಂಗಳಿಗೆ ಮೊಳಕೆಗೆ ಬಂದ್ಬಿಡ್ತದೆ ಮತ್ತೆ ಗ್ರೋತ್ ಫಾಸ್ಟ್ ಆಗಿರುತ್ತೆ. ನಾವು ಹಾಗೆ ಒಣ ಅಡಿಕೆನ ಪ್ಯಾಕೆಟಿಗೆ ಊರಿದ್ರೆ ಸರಿ ಸುಮಾರು 2.5-3 ತಿಂಗಳಿಗೆ ಮೊಳಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದು ಕಡೆ. ಎರಡನೇದಾಗಿ, ನಾವು ಈ ತರ ಎಲ್ಲ ರಿಸಲ್ಟ್ ಸರಿಯಾಗಿ ಸಿಗಲ್ಲ ಅನ್ನೋದು ಭಯ, ಮತ್ತೆ ಸುಮ್ಮನೆ ಪ್ಯಾಕೆಟ್ ವೇಸ್ಟ್ ಆಗಬಹುದು, ಕೆಲಸ ಮಾಡಿದಂತ ಕೂಲಿ ಮತ್ತೆ ಶ್ರಮ ವೇಸ್ಟ್ ಆಗ್ಬಹುದು ಅನ್ನೋದು, ಆ ತರ ಏನೋ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೋಬೇಡ್ರಿ. ಒಂದು. ಎರಡನೇದು, ಅಡಿಕೆ ತಗೊಂಬಂದು ಅದನ್ನ ಮಳಲಲ್ಲಾದ್ರೂ ಹಾಕಿ ಅಥವಾ ಒಂದು ಗೋಣಿ ಚೀಲದಲ್ಲಾದ್ರೂ ಹಾಕಿ ಡೈಲಿ 2-3 ಸರಿ ನೀರನ್ನು ಸಿಂಪರಣೆ ಮಾಡಿ ಇಡ್ತಕ್ಕಂಥ ಮಾದರಿ. ತದನಂತರ 2.5-3 ತಿಂಗಳು ಅಥವಾ 3.5 ತಿಂಗಳು ಈ ತರ ಬರುತ್ತೆ ಸರ್. ಒಂದೇ ಸರಿ ಬರಲ್ಲ, ಅದು ಅಂತಂತವಾಗಿ ಬರುತ್ತೆ. ಉದಾಹರಣೆ, 1,000 ಸಸಿ ನಾವು ಅಡಿಕೆ ಇಟ್ಟಿದ್ವಿ ಅಂದ್ರೆ 600-700 ಮೊಳಕೆ ಬರುತ್ತೆ. ತದನಂತರ ಮತ್ತೆ ಅದನ್ನ ಅದೇ ಚೀಲದಲ್ಲಿ ಇಟ್ಟು ಮತ್ತೊಂದು 200 ಸ್ಟೆಪ್ಪು, ಈ ತರ 2-3 ಸ್ಟೆಪ್ಗಳಲ್ಲೂ ಸಹ ನೀವು ಸಸಿಗಳನ್ನು ಮಾಡ್ಕೋಬಹುದು. ಈ ತರ ತೆಗೆದಿರ್ತಕ್ಕಂಥ ಮೊಳಕೆಯನ್ನ ಪ್ಯಾಕೆಟ್ಗೆ ಮಣ್ಣು ಹಾಕಿ ಅದರಲ್ಲಿ ನಾಟಿ ಮಾಡ್ತಕ್ಕಂಥ ಮಾದರಿ ಒಂದು. ಬಟ್ ನನಗೆ, ನನ್ನ ಅನುಭವದ ಪ್ರಕಾರ, ನೀವು ಮಳಲಲ್ಲಾಗ್ಲಿ ಅಥವಾ ಚೀಲದಲ್ಲಿಟ್ಟು ಸಸಿ ಮೊಳಕೆ ಒಡೆಸುವುದರ ಬದಲಾಗಿ ನೇರವಾಗಿ ಪ್ಯಾಕೆಟ್ಗೆ ಊರೋದ್ರಿಂದ ಅತಿ ಬೇಗ 8-9 ತಿಂಗಳಿಗೆ ಸಸಿ ಹಾಕಬಹುದು ನಮ್ಮ ಜಮೀನುಗಳಿಗೆ. ಕಾಲಕ್ಕೆ ಪ್ರಾಮುಖ್ಯತೆ ಕೊಡುವ ಉದ್ದೇಶದಿಂದ ಸುಮ್ಮನೆ ದಿನಗಳನ್ನು ವೇಸ್ಟ್ ಮಾಡೋದಕ್ಕಿಂತ ನನ್ನ ಅನುಭವದ ಪ್ರಕಾರ ಡೈರೆಕ್ಟ್ ನೀವು ಪ್ಯಾಕೆಟ್ಗೆ ಊರೋದು ಒಳ್ಳೇದು. ಮತ್ತೆ ಸಸಿನೂ ಕೂಡ ಈಗ ಹಿಂದೆ ನಮ್ಮ ಪೂರ್ವಿಕರೆಲ್ಲ ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು ಅಂದ್ರೆ ಗೆಪ್ಪೆ ಗಿಡ ಅಂತ ಮಾಡ್ತಿದ್ರು. ಅದನ್ನೇನ್ ಮಾಡ್ತಿದ್ರು, ತಗೊಂಡೋಗಿ ಮಣ್ಣಾಗ ಮುಚ್ಚಿ ಇಟ್ಬಿಡ್ತಿದ್ರು. ಅವು ಸಸಿ 1 ವರ್ಷಕ್ಕೆ ಸುಮಾರು 2.5-3 ಇಂಚು ದಪ್ಪ ತರ ಬರ್ತಿದ್ವು ಗಿಡಗಳು. ಯಾಕೆ ಮಾಡ್ತಿದ್ರು ನಮ್ಮ ಪೂರ್ವಿಕರು ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ನಾವು. ಯಾಕೆ ಮಾಡ್ತಿದ್ರು ಅಂದ್ರೆ ನೇರವಾಗಿ ಮೊಳಕೆ ಹೊಡೆಯೋದಕ್ಕೆ ಶಕ್ತಿ ಜಾಸ್ತಿ ಇರ್ತದೆ, ಮತ್ತೆ ಅದು ಬೇರುಗಳೆಲ್ಲ ಸುಲಭವಾಗಿ ಮಣ್ಣಲ್ಲಿ ಇರ್ತಕ್ಕಂಥ ವಿಟಮಿನ್ಗಳು ಪ್ರೋಟೀನ್ಗಳು ಮತ್ತೆ ಏನ್ ಬರ್ತಾವಲ್ಲ ಎಲ್ಲದನ್ನು ಸಹ ತಿಂದು ಹೆಲ್ತಿಯಾಗಿ ಗಿಡಗಳು ಬೆಳೀತವೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಗಿಡವನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ಯಾಕೆಟ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ, ಆ ಪ್ಯಾಕೆಟ್ ಅಲ್ಲಿ ಹಾಕ್ಬೇಕಾದ್ರೆ ಯಾವ ರೀತಿಯಾದ ಮಣ್ಣು ಕೊಡ್ತೀರಿ, ಎಷ್ಟು ಗೊಬ್ಬರ ಕೊಡ್ತೀರಿ, ಯಾವ್ದು ಸಾವಯವ ಗೊಬ್ಬರ ಕೊಡ್ತಿರೋ ಅಥವಾ ರಾಸಾಯನಿಕ ಗೊಬ್ಬರ ಕೊಡ್ತಿರೋ, ಅದೊಂದು ಹೇಳೋದಾದ್ರೆ. ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಮೊದಲನೇದಾಗಿ ನೀವು ಪ್ಯಾಕೆಟ್ ಮಾಡ್ಬೇಕಾರ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ, ನೀವು ಕನಿಷ್ಠ ಪಕ್ಷ 6 ತಿಂಗಳು ಅಥವಾ ವರ್ಷಕ್ಕಿಂತ ಮುಂಚಿತವಾಗಿ ನೀವು ಯಾವ್ದಾದ್ರು ಮಣ್ತಾರೆ, ಭೂಮಿ ತಾಯಿ ಬಂಜೆ ಅಲ್ಲ, ನನ್ನ ಮಾತು ಗಮನದಲ್ಲಿ ಇಟ್ಕೊಳ್ರಿ. ಇದೇ ಮಣ್ಣು ಬೇಕು, ಕೆಂಪು ಮಣ್ಣು ಬೇಕು, ಎರೆ ಮಣ್ಣು ಬೇಕು, ಈ ತರದೆಲ್ಲ ಮನಸ್ಸಿನಿಂದ ತೆಗೆದಾಕ್ರಿ. ಎಲ್ಲಾ ಮಣ್ಣಲ್ಲಿ ಅದರದೇ ಆದಂತ ಶಕ್ತಿ ಸಾಮರ್ಥ್ಯ ಇದ್ದೇ ಇರ್ತದೆ. ಒಂದು RCC ಮೇಲೆ ಒಂದು ಉಲ್ಪಚ್ಚಿ ಬೆಳೆಯುತ್ತೆ ಅಂದ್ರೆ ಮಣ್ಣಿನ ಮೇಲೆ ಸಸಿಗಳು ಬೆಳೆಯಲ್ವಾ? ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾವ್ದಾದ್ರು ಮಣ್ಣು ತಗೊಂಬರ್ರಿ, 6 ತಿಂಗಳು ಅಥವಾ ವರ್ಷ ಕನಿಷ್ಠ ಪಕ್ಷ ಒಂದ್ ಕಡೆ ತಂದಾಕಿ ಅದನ್ನ ಸಾವಯವ ಗೊಬ್ಬರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಸಾವಯವ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅದನ್ನ ಕೂಡೆ ಹಾಕ್ದಾಗ ಒಂದು 6 ತಿಂಗಳಿಗೆ ಸರಿಯಾಗಿ ಮಿಶ್ರಣ ಹೊಂದಿ ಡೈರೆಕ್ಟ್ ನೀವು ಪ್ಯಾಕೆಟ್ಗಳಿಗೆ ಹಾಕಬಹುದು. ಸರಳ ಮಾದರಿ ಮತ್ತೆ ಕಡಿಮೆ ಖರ್ಚಿದು. ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳು ಆಮೇಲೆ ಇನ್ನೇನೋ ಕೊಡ್ತಾರೆ ರಾಸಾಯನಿಕ ಪದಾರ್ಥ, ದಯವಿಟ್ಟು ಯಾವುದನ್ನ ಬಳಸಕ್ ಹೋಗ್ಬೇಡ್ರಿ. ಸಾವಯವ ಗೊಬ್ಬರ ಮತ್ತೆ ಯಾವ್ದಾರಾಗ್ಲಿ ಮಣ್ಣು ಕಲ್ಲಿರಬಾರದು. ಆ ಮಣ್ಣನ್ನ ಹದ ಮಾಡಿಕೊಂಡು ಪ್ಯಾಕೆಟ್ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನ ಯಾವ ರೀತಿ ಗಿಡನ ಯಾವ ರೀತಿ ಸಾಕ್ತಿರತ್ತಾವ್? ಏನಿಲ್ಲ ಸರ್, ಅದು 2-3 ದಿವಸಕ್ಕೊಮ್ಮೆ ನೀರನ್ನು ಸಿಂಪಡಿಸಿದ್ರೆ ಸಾಕು. ಡೈಲಿ ಹಿಡಿಬೇಕು, ಹೀಗೆ ಬೆಳೆಸ್ಬೇಕು ಅವನ್ನೆಲ್ಲ ಮಾಡ್ಬಿಡ್ರಿ. ಮತ್ತೆ ಪೂರ್ತಿ ನೆರಳಲ್ಲೂ ಸಹ ಗಿಡಗಳನ್ನ ಬೆಳೆಸ್ಬೇಡ್ರಿ, ಬಿಸಿಲು ಮತ್ತು ನೆರಳು ಮಿಶ್ರಿತ ಭಾಗದಲ್ಲಿ ಬೆಳೆಸ್ರಿ. ಆ ರೀತಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಕೆಲವರು ತುಂಬಾ ಬಿಸಿಲಲ್ಲೇ ಇರಲಿ ಅಂತಾರೆ, ಕೆಲವರು ನೆರಳಿರಬೇಕು ಅಂತ ಅಂತಾರೆ, ಯಾವ ರೀತಿ ಅಂತ ಹೇಳ್ತೀವಿ? ಬಿಸಿಲು ಮತ್ತೆ ನೆರಳು ಮಿಶ್ರಿತ ಭಾಗದಲ್ಲಿ ಗಿಡಗಳು ಬೆಳೆಯೋದ್ರಿಂದ ಹೆಲ್ತಿ ಆಗಿರ್ತವೆ, ಮತ್ತ ನಾವು ತಗೊಂಡೋಗಿ ಹಾಕಿದಾಗ ಚೆನ್ನಾಗಿ ಬೇಗ ಗ್ರೋತ್ ಆಗ್ತವೆ, ಬೇಗ ಬೆಳೀತವೆ. ನೆರಳಲ್ಲಿದ್ದವು ಒಂದೇ ಸರಿ ನಾವು ಇದ್ಕಿದ್ದಂಗೆ ಬಿಸಿಲು ತಗೊಂಡೋಗಿ ಹಾಕ್ದಾಗ ಕೆಲವರು ಗಿಡಗಳು ನೋಡ್ರಿ, ಕೆಲವರು ಹಾಕಿದವು 1-2 ತಿಂಗಳಿಂದ ಚಿಗರಕ್ಕೆ ಸ್ಟಾರ್ಟ್ ಮಾಡ್ತವೆ, ಕೆಲವರು ಹಾಕ್ತವೆ ಹೆಂಗಿರ್ತವೆ 3 ತಿಂಗಳ ತನಕ ಹಂಗೆ ಇರ್ತವೆ. ಈ ವ್ಯತ್ಯಾಸಗಳನ್ನ ರೈತರೇ ನೀವೇ ಗಮನದಲ್ಲಿಟ್ಕೊಂಡು ನಿಮ್ಮ ಬುದ್ಧಿಶಕ್ತಿ ಅನುಗುಣವಾಗಿ ನಿಮ್ಮ ಹೊಲಕ್ಕೆ ನೀವೇ ವಿಜ್ಞಾನಿ ಅಂದ್ರೆ ನಿಮ್ಮ ಜಮೀನಿಗೆ ನೀವೇ ವಿಜ್ಞಾನಿಗಳು. ಇಲ್ಲಿ ಯಾರು ಬಂದು ಏನೋ ಮಾಹಿತಿ ಬೇಕಾಗಿಲ್ಲ, ನಿಮ್ಮ ಪೂರ್ವಿಕರ ಸಲಹೆ, ನಮ್ಮ ಜಮೀನಿದು ಇಲ್ಲಿ ಏನು ಯೋಗ್ಯ ಯಾವ ತರ ಮಾಡ್ಬೇಕು ಅನ್ನೋದಕ್ಕೆ ನಿಮ್ ಗಮನದಲ್ಲೇ ಇಟ್ಕೊಂಡು ನಿಮ್ಮ ಅನುಭವ ಆಧಾರದ ಮೇಲೆ ಬೆಳೆಸ್ಕಂತ ಹೋಗ್ತಕ್ಕಂಥದ್ ಸರ್. ಇದ್ರೆ ಆ ಗಿಡನ ಎಷ್ಟು ವರ್ಷ ಸಾಕ್ತಿರತ್ತ? ನೆರಳಲ್ಲಿ ಆಗ್ಲಿ ಬಿಸಿಲಲ್ಲಿ ಎರಡು ಸೇರಿಸಿ ಎಷ್ಟು ವರ್ಷ ಇರ್ತಾವ ನಿಮ್ಮದು? ಒಂದೇ ವರ್ಷ, 1 ವರ್ಷದ ಅವಧಿಗೆ ಹಾಕ್ಲಿಕ್ಕೆ ಬರ್ತವೆ. ಬಟ್ ಕೆಲವರೆಲ್ಲ 8-9 ತಿಂಗಳಿಗೂ ಸಹ ಹಾಕ್ತಾರೆ. ಚಿಕ್ಕ ಗಿಡ ಹಾಕಿದ್ರು ಚೆನ್ನಾಗಿ ಬೆಳವಣಿಗೆ ಆಗ್ತವೆ, ಆದ್ರೆ ಏನು ಹಾಕಿದ್ರು ಕೂಡ ತೊಂದರೆ ಇಲ್ಲ. ಹುಲ್ಲು ಮತ್ತೆ ಕಸ ಗಿಡ ಬೆಳಿಲಿಲ್ದಂಗ್ ಒಂದು ನೋಡ್ಕೊಂಡ್ಬಿಟ್ರೆ ಚಿಕ್ಕದಾದ್ರೂ ಸರಿನೆ. 1 ವರ್ಷ ಅವಧಿ. ಅಂದ್ರೆ ಈಗ ಗಿಡವನ್ನು ತಾವು ರೆಡಿ ಮಾಡ್ಕೊಂಡ್ರಿ, ಮುಂದೆ ಈ ಭೂಮಿಯನ್ನ ಹದಗೊಳಿಸ್ಕೊಳ್ಳೋ ಪದ್ಧತಿ ಹೋದ್ರಿ, ಯಾವ ರೀತಿ ಭೂಮಿನ ಹದಗೊಳಿಸ್ಕೋತೀರಿ, ಆ ಒಂದು ಪದ್ಧತಿ ಹೇಳಿ. ಅಡಿಕೆ ಸಸಿ ನೆಡುವುದಕ್ಕಿಂತ ಮುಂಚೆ ಭೂಮಿಯನ್ನ ಚೆನ್ನಾಗಿ ಕಲ್ಟಿವೇಷನ್ ಮಾಡ್ಬೇಕು ಸರ್. ಉದಾಹರಣೆ, ಅವರು ನೆಲಗಳು ಬಹಳ ಬಿಗಿಯಾದ ನೆಲ ಆ ತರದಿದ್ರೆ ಫ್ಲೋ ಒಡಿಸಿ ಮಾಡ್ಬೇಕು. ಇಲ್ಲ ಮಿದು ಭೂಮಿ ಇತ್ತು ಅಂದ್ರೆ ಕೇವಲ ಬಲರಾಮ್ ಅಂತ ಟ್ಯಾಕ್ಟಿಕ್ ಜನಸಾಮಾನ್ಯರಿಗೆ ಗೊತ್ತಿರ್ತಕ್ಕಂಥದ್ದು, ಇದು ಚೆನ್ನಾಗಿ ಉಳುಮೆ ಮಾಡಿ 1-1.5 ತಿಂಗಳು 2 ತಿಂಗಳ ಕಾಲ ಚೆನ್ನಾಗಿ ಒಣಗಕ್ ಬಿಡ್ಬೇಕು. ಒಣಗಕ್ ಬಿಟ್ಟು ಆಮೇಲೆ ಈಗ ಹೊಸ ಹೊಸ ವಿಧಾನಗಳು ಬಂದಿದ್ದಾವ ಸರ್. ಈಗ ಇಡೀ ಹೊಲ ಅದ ಮಾಡೋದ್ರ ಜೊತೆಗೆ ಬಾಕ್ಸ್ ಗುಂಡಿ ಅಂತ ಅಂದ್ರೆ ಟ್ಯಾಕ್ಟ್ರಿಯಲ್ಲಿ ಬರ್ತಕ್ಕಂಥ ಡಿಗ್ಗರು ಮತ್ತೆ JCB ಅನ್ನು ಬಳಸಿ ಒಂದು ಗುಂಡಿ ತೆಗಿತಾರೆ ಸರ್. 2-3 ಅಡಿ ತನಕ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆಗೆದು ಅದಕ್ಕೊಂದಿಷ್ಟು 4-5 ಪಟ್ಟಿ ಮಣ್ಣು ತುಂಬಿ ಅದನ್ನ ಮತ್ತೆ ಮಳೆ ಅಥವಾ ನೀರನ್ನು ಭಾಗ ಕೊಡಿಸಿ ಸಟ್ ಹಾಕ್ಬೇಕು ಅದು ಕ್ಲೀನಾಗಿ. ಅದು ಸಟ್ಟಾದಾಗ ಗಿಡ ಇಡುವಂತ ಮಾದರಿ ಒಂದ್ ಕಡೆ ಐತೆ. ಇನ್ ಕೆಲವರು ಬಡವರು ಮತ್ತೆ ಜನಸಾಮಾನ್ಯರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟಕ್ಕೊಂದೆಲ್ಲ ನಮಗೆ ಬಂಡವಾಳ ಮಾಡ್ಲಿಕ್ಕೆ ಆಗಲ್ಲಪ್ಪ, ಇರೋದ್ರಾಗೆ ಶೇರ್ ಗುದ್ದು ಅಂತ ಕರೀತಾರೆ ಸರ್. ಒಂದು ಅರ್ಧ ಅಡಿಯಿಂದ ಮುಕ್ಕಾಲಡಿ ಇರತಕ್ಕಂತ ಗುಂಡಿ ತೆಗೆದು ಸಸಿ ಇಡುವಂತ ಪದ್ಧತಿನೂ ಒಂದ್ ಕಡೆ ಇದೆ. ಅವರವರ ರೈತರಿಗೆ ಅದು ಆರ್ಥಿಕವಾಗಿ ಅವರವರ ಅನುಗುಣಕ್ಕೆ ಬಿಟ್ಟದ್ದು. ಬಟ್ ಏನೇ ಇರಲಿ, ಚೆನ್ನಾಗಿ ಹೊಲವನ್ನು ಒಡೆದು ಅದ ಮಾಡಿ ಎರಡರಿಂದ ಮೂರು ತಿಂಗಳು ಬಿಟ್ಟು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಸಸಿಗಳನ್ನ ಹಾಕಬಹುದು. ಈಗ ಸಸಿ ಹಾಕೋ ಹಂತಕ್ಕೆ ಹೋದ್ರೆ ಸಸಿಗಳನ್ನ ಯಾವ ರೀತಿ ದಾಯ ಮಾಡ್ತೀರಿ? ಎಷ್ಟು ಅಡಿ ದಾಯದಲ್ಲಿ ಒಂದೊಂದು ಸಸಿ ಇಡ್ತೀರಿ? ಅದೊಂದು ಆ ತೋಟದ ಒಂದು ಮಾದರಿ. ನಮ್ದು ನಮ್ಮ ಜಮೀನು ಚಿಕ್ಕದ ಅಂದ್ರೆ 2 ಎಕರೆ ಇರೋದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಜನಸಾಮಾನ್ಯರೆಲ್ಲ ನಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ 8-9 ಅಡಿ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಒಂದು ವಾಡಿಕೆ ಇತ್ತು ಈ ಹಿಂದೆ. ಇದನ್ನ ಪ್ರಪ್ರಥಮ ಬಾರಿ ಊರಲ್ಲಿ ನಾವು ಅದನ್ನು ಬದಲಾವಣೆ ಮಾಡಿದ್ವಿ. 7.5 ರಿಂದ 8 ಅಡಿ, 7.6 ಇಂಚು, 8.1 ಇಂಚು ಈ ಮಾದರಿಯಲ್ಲಿ ಇವತ್ತು ಅಡಿಕೆ ಗಿಡಗಳನ್ನು ಬೆಳೆದಿವೆ. ನಮ್ದು 20 ವರ್ಷದ ಮೇಲಾಗಿದೆ ತೋಟ, ಒಳ್ಳೆ ಇಳುವರಿ ಇದೆ ಸರ್, ಏನು ತೊಂದರೆ ಇಲ್ಲ. ಈಗ ಏನು ಅಂದ್ರೆ 9 ಅಡಿ ದಾಯ ಮಾಡಿದ್ರು ಕೂಡ ವಿಶಾಲವಾಗಿ ಗಾಳಿ ಮತ್ತೆ ಬಿಸಿಲು ಒಳಗಡೆ ಪ್ರವೇಶ ಆಗ್ತದೆ ಒಂದು. ಎರಡನೇದು, ನಾವು 40-50 ವರ್ಷ ಏನು ತೋಟ ಕೊಳೆ ರೋಗನೋ ಅಥವಾ ಅದರದ್ದು ಏಜ್ ಒಂದು ಮುಗಿದು ಅಥವಾ ಇನ್ಯಾವುದೋ ಅಣಬೆ ರೋಗ ಈ ತರ ಬಂದು ಇಳುವರಿಯಲ್ಲಿ ವ್ಯತ್ಯಾಸ ಆದಾಗ ನಮಗೆ ಒಳಗಡೆ ಅಡಿದಾಯ ಅಂತ ಕರಿತೀವಿ ಇಲ್ಲಿ. ಮತ್ತೆ ಮಧ್ಯೆ ಅಡಿಕೆಗಳನ್ನು ಕೂರಿಸ್ತಕ್ಕಂಥದ್ದು ಅದಕ್ಕೆ ಯೋಗ್ಯ ಆಗ್ಲಿ ಅಂತ ಕೆಲವರು 9 ಅಡಿ ದಾಯ ಕೂಡ ಮಾಡ್ತಿದ್ದಾರೆ. ಯಾವುದೇ ದಾಯ ಮಾಡ್ಕೊಂಡ್ರು ಕನಿಷ್ಠ ಪಕ್ಷ 4.5 ಅಡಿಯಿಂದ ಜಾಸ್ತಿ ನೀವು ಮಾಡ್ಕೊಂಡ್ರು ಕೂಡ ನಿಮಗೇನು ಇಳುವರಿ ಯಾವುದೇ ರೀತಿಯಲ್ಲಿ ಹೊಡೆತ ಆಗಲ್ಲ. ಅಂದ್ರೆ ದಾಯ ಕಮ್ಮಿ ಆದಷ್ಟು ಸಸಿಗಳು ಜಾಸ್ತಿ ಅಂತ ಹೇಳ್ತಾರೆ. ಸಸಿಗಳು ಜಾಸ್ತಿ ಆಗ್ತವೆ ಮತ್ತೆ ಒಳ್ಳೆ ಇಳುವರಿಗಳನ್ನು ಕೂಡ ತಗೋಬಹುದು ನೀವು. ಕನಿಷ್ಠ ಪಕ್ಷ 4.5 ಅಡಿಯಿಂದ ಅಂತರ ಇರಬೇಕು, 4.5 ಅಡಿಯಿಂದ ಮೇಲೇನೆ. ಅದನ್ನ ಯಾಕಷ್ಟು ನಾನು ಹೇಳ್ತಿದ್ದೀನಿ ಅಂದ್ರೆ ಸುತ್ತಮುತ್ತಲು ನಾವು ಕೆಲವೊಂದು ತೋಟಗಳನ್ನು ಗಮನಿಸಿದಾಗ ಈಗ ಒಳದಾಯ ಅಂತ ಮಾಡ್ತಿದ್ದಾರೆ. ಆಮೇಲೆ ಈಗ ನಮ್ಮ ದಾವಣಗೆರೆ ತಾಲೂಕಲ್ಲಿ ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ 4.5 ಅಡಿ 4.5 ಅಡಿ 2 ಸಾಲ ಮಾಡ್ಬಿಡೋದು, 2 ಗಿಡ ಕುಂದಿರ್ಸೋದು, ಮತ್ತೆ 9 ಅಡಿ ಬಿಡೋದು, ಮತ್ತೆ ಅದರ ಆಚೆ 4.5 ಅಡಿ 4.5 ಅಡಿ ಈ ತರದ ಸ್ಟೆಪ್ ಮಾಡಿ ಒಳ್ಳೆ ಇಳುವರಿ ತಗಂತಿದ್ದಾರೆ. ಆ ಆಧಾರದ ಮೇಲೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ 4.5 ಅಡಿ ಡಿಫ್ರೆನ್ಸ್ ಇದ್ರೆ ತೊಂದರೆ ಇಲ್ಲ, ಅಡಿಕೆ ಬೆಳೆಯುತ್ತೆ ಅಂತ. ನಿಮ್ ಪ್ರಕಾರವಾಗಿ ಅಷ್ಟು ಮಾಡಿದ್ರೆ ಟ್ಯಾಕ್ಟರಿ ಎಲ್ಲ ಬೇಸಾಯ ಹೊಡಿಬಹುದ? ಜೀರೋ ಕಲ್ಟಿವೇಶನ್. ಈಗ 4.5 ಅಡಿ 4.5 ಅಡಿಗೆ ಏನು ದಾಯ ಕಟ್ಟಿರ್ತೀವಲ್ಲ ನಾವು, ಮತ್ತೆ ನೆಕ್ಸ್ಟ್ ಸಲ 9 ಅಡಿ ಬಿಟ್ಕೊಂಡಿರ್ತೀವಿ. ಅಲ್ಲಿ ನಾವು ಕಲ್ಟಿವೇಶನ್ ಮಾಡಿ ಏನೇ ಆದ್ರೂ ಈಗ ಕೆಲವು ಸೊಪ್ಪು ಮತ್ತೆ ಈ ಗಿಡಗಳು ಕಿತ್ತವು ಏನಾದ್ರೂ ಈ ಹಸಿರು ಗೊಬ್ಬರ ಅಂತ ಮಾಡಿದಾಗ ನಾವು ಆ ಭಾಗಕ್ಕೆ ಗುಂಡಿ ಮಾಡ ಹಾಕಿದ್ರೆ ಬೇರುಗಳು ಅಲ್ಲೇ ಇರಲ್ಲ. ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ ಬೇರುಗಳು ಪ್ರಸಾರ ಆಗೋದ್ರಿಂದ ನಾವು ಬರೇ ಬುಡದಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತ ಏನು ಇಲ್ಲ. ಇದೊಂದು ಹೊಸ ಮಾದರಿ. 2-3 ಅಡಿ ತನಕ ನಾವು ಏನ್ ಕೊಟ್ರು ಅಡಿಕೆ ಸಸಿಗಳು ಸಾಮಾನ್ಯವಾಗಿ ತಿಂತಾವೆ. ನಿಮ್ ಪ್ರಕಾರವಾಗಿ ಎಷ್ಟು ಅಷ್ಟಕ್ಕೆ ನೀವು ಫಲ ನೋಡ್ತೀರಿ ಸರ್? ನಮ್ದೀಗ ಒಂದು ಚಿಕ್ಕದ ತೋಟ ಇದೆ, 4 ವರ್ಷಕ್ಕೆ ನಾನೀಗ ಅಡಿಕೆ ನೋಡ್ತಿದ್ದೀನಿ ಅಂದ್ರೆ ಒಂದು 60 ಗಿಡ ಉಸಿ ಹೊಡೆದಿದ್ದಾವೆ, ಪ್ಲಸ್ ಅಡಿಕೆನು ಕೂಡ ಹಿಡಿದಿದ್ದಾವೆ. ಈಗೆಲ್ಲ ಮೊದಲೆಲ್ಲ ಅಡಿಕೆ ಸಸಿ ಅಡಿಕೆ ತೋಟ ಅಂದ್ರೆ ಜನಗಳ ಅದೊಂದು ಒಂದು ಕಲ್ಪನೆ ಇಟ್ಕೊಂಡ್ಬಿಟ್ಟಿದ್ರು, ಅದೊಂದು ಅಂದಾಜ ಮಾಡಿಬಿಟ್ಟಿದ್ರು. ಯಾವ ತರ ಅಂದ್ರೆ ಅಡಿಕೆ ಗಿಡ ಹಾಕಿದೀನಪ್ಪ ಕನಿಷ್ಠ ಪಕ್ಷ 8-10 ವರ್ಷ 11 ವರ್ಷ ಆಗತ್ತೆ ಅನ್ನೋದೊಂದು ಇತ್ತು. ಅವಾಗ ಬಹಳ ಜಮೀನುಗಳು ಇದ್ವು, ಬೇರೆ ಕಡೆ ಗಮನ ಹರಿಸರು. ಅಡಿಕೆ ಗಿಡ ಕಟ್ಟಿದೀವಿ ಅಂದ್ರೆ ಅದು ಲೇಟ್ ಪ್ರೋಸೆಸ್ ಅಂತೇಳಿ ಏನ್ ಮಾಡಾರಂದ್ರೆ ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಇವರೇ ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿದ್ರು. ಯಾವಾಗ್ಲೂ ನೀರ್ ಕಟ್ಟಿದೆ, ಏನ ಇದ್ ಮಾಡದೆ, ಯಾವಾಗ್ಲೂ ಗೊಬ್ಬರ ಹಾಕಿದೆ, ಈ ತರದೆಲ್ಲ ಇತ್ತು. ಈಗೆಲ್ಲ ಕೆಲವು ಎಜುಕೇಶನ್ ಮತ್ತೆ ಮಾಧ್ಯಮಗಳು ಜಾಸ್ತಿ, ರೈತರುಗಳೆಲ್ಲ ಮೊಬೈಲ್ ಬಳಸಕತ್ತಿದ್ಮೇಲೆ ಕೆಲವೊಂದು ಚಾನಲ್ಗಳು ಇವೆಲ್ಲ ಬಂದ್ಮೇಲೆ ಏನು ಓ ನಮ್ ಜಮೀನಿನಲ್ಲಿ ನಾವ್ ಹಿಂಗ್ ಮಾಡ್ಬೋದಲ್ಲ, ಈ ತರ ಮಾದರಿ ಬಳಸ್ಬೋದಲ್ಲ, ಸಾವಯವಗಳನ್ನ ಇಷ್ಟು ಬಳಸ್ಬೋದಲ್ಲ ಅಂತ ಎಲ್ಲ ಪರವಾಗಿಲ್ಲ. ಒಂದು ಹಂತಕ್ಕೆ ರೈತರು ಎಲ್ಲರೂ ಜಾಣರಾಗಿದ್ದಾರೆ. ಹಂಗಾಗಿ ಎಲ್ಲರೂ ಈಗ ಸುತ್ತಮುತ್ತಲು 4-5 ವರ್ಷಕ್ಕೆ ಹಿಂಗಾರ ಬಿಡ್ತಿದ್ದಾವೆ. ನಿರೀಕ್ಷಿತವಾದ ಇಳುವರಿ 7-8 ವರ್ಷದ ಮೇಲೆ ಬರುತ್ತೆ. ನೀವು ರಾಸಾಯನಿಕ ಗೊಬ್ಬರವನ್ನ ಉಪಯೋಗಿಸಿ ಜಮೀನ್ ಮಾಡ್ತಾರ ಅಥವಾ ಸಾವಯವ ಕೃಷಿ ಮಾಡ್ತಾ ಇದ್ರು? ಸಾವಯವಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದೀವಿ ನಾವು. ಆದ್ರೂ ಏನಂದ್ರೆ ನಮ್ಮ ಪೂರ್ವಿಕರೆಲ್ಲ ಸ್ವಲ್ಪ ರಾಸಾಯನಿಕ ಗೊಬ್ಬರ ಬಳಸಿದ್ದಾರೆ ನಮ್ಮಲ್ಲಿ, ನಾನು ಬೇರೆಯವ್ರದ್ದು ಹೇಳಲ್ಲ, ನಮ್ಮ ಮನೆಯಲ್ಲೇ ಬಳಸಿರೋದ್ರಿಂದ ವರ್ಷಕ್ಕೊಂದ್ಸರಿ ನಾನು ಸರ್ಕಾರಿ ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ಸರ್ 150-200 ಗ್ರಾಮ್ DAP ಪೊಟಾಶ್ ಆದ್ರೂ ಆಗಿರ್ಬೋದು, ಇಲ್ಲ 10-26-26 ಆಗಿರ್ಬೋದು, 94 ಆದ್ರೂ ಆಗಿರ್ಬೋದು, ವರ್ಷಕ್ಕೆ ಯಾವ್ದಾರ ಒಂದನ್ನು ಬಳಸ್ತೀನಿ. ಸಗಣಿ ಗೊಬ್ಬರನ ಜಾಸ್ತಿ ಬಳಸ್ತೀನಿ ನಾವು. ಸುತ್ತಲೂ ಗುಣೆ ಮಾಡಿಸಿ. ಅಂದ್ರೆ ಗಿಡದಿಂದ ಗಿಡಕ್ಕೆ ಯಾವ ರೀತಿ ಪೋಷಣೆ ಮಾಡ್ತೀರಾ? ಏನಿಲ್ಲ ಸರ್, ವರ್ಷಕ್ಕೊಂದ್ಸತಿ ಗುಂಡಿ ತೆಗಿತೀವಿ, ಸುತ್ತಲೂ ಅಡಕೆ ಮರ ಸುತ್ತಲೂ ಗುಣೆ ಬಿಡಿಸಿ ಒಂದು ಅಥವಾ ಎರಡು ಪಟ್ಟಿ ಸಗಣಿ ಸಾವಯವ ಗೊಬ್ಬರ ಹಾಕಿ ತದನಂತರ ಒಂದರಿಂದ ಎರಡು ಪಟ್ಟಿ ಮಣ್ಣನ್ನು ಹಾಕಿ ಮತ್ತದನ್ನ ಮುಚ್ಚುತ್ತೀವಿ. ಮುಚ್ಚಿ ಈಗ ಹನಿ ನೀರಾವರಿ ಪದ್ಧತಿ ಇರೋದ್ರಿಂದ ಮಿತವಾಗಿ ನೀರನ್ನು ಕೊಡ್ತಾ ಇದೀವಿ. ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಇಲ್ಲಿ ನಮಗೆ ನೀರಿಗೇನೋ ಕೊರತೆ ಇಲ್ಲ, ನೀರು ಸುಮ್ಮನೆ ಎಂಟು ದಿವಸಕ್ಕೊಂದ್ಸತಿ ಬಿಡೋದು, ಐದು ದಿವಸಕ್ಕೊಂದ್ಸರಿ ಬಿಡೋದು, ಸುಮ್ಮನೆ ಮನೆ ಕುತ್ಕೊಂಡು ಏನ್ ಮಾಡೋಣಪ್ಪ ಈ ಥರ ಎಲ್ಲ ಮಾಡಿ ನಮಗೆ ಫೈನಲ್ ಎರಡು ವರ್ಷ ನಾನು ಇಳುವರಿ ಪೆಟ್ಟನ್ನು ತಿಂದು ನಾನೇ ಕೂಡ ಬಹಳ ಇಳುವರಿ ಕಡಿಮೆ ಆಗ್ತಾ ಬಂತು. ನೀರು ಜಾಸ್ತಿ ಹಾಕಿತ್ತು, 12 ಕ್ವಿಂಟಲ್ ಅಡಿಕೆ ಬೆಳೆಯೋದು 6.5-7 ಕ್ವಿಂಟಲ್, 8 ಕ್ವಿಂಟಲ್ ಈ ತರ ಬರಕತ್ತು. ಆಮೇಲೆ ಹಳ್ಳು ಅಡಿಕೆ ಅರಳು ಅಂತೀವಿ ನಾವು, ಅವು ಕೂಡ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆದವು. ಅವಾಗ ಏನ್ ಮಾಡಿದೆ ನಾನು, ನಮ್ಮ ತೋಟದ ಮಣ್ಣನ್ನು ತಗೊಂಡು ದಾವಣಗೆರೆ ಕೃಷಿ ವಿಜ್ಞಾನಕ್ಕೆ ಹೋಗಿ ಅಲ್ಲಿ ಡೈರೆಕ್ಟರ್ ಅವ್ರನ್ನೆಲ್ಲ ಸಂಪರ್ಕಿಸಿ ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ನಿಮ್ಮ ಮಣ್ಣಲ್ಲಿ ಆಲ್ಮೋಸ್ಟ್ ಏನೇನು ಇರಬೇಕೋ ಆಲ್ಮೋಸ್ಟ್ ಮ್ಯಾನೇಜ್ ಮಾಡಿದ್ದೀರಿ, ಬಟ್ ನೀರನ್ನು ಯಾವ ಥರ ಕೊಡ್ತಾ ಇದ್ದೀರಿ ಅಂತ ನಮಗೆ ಕೇಳಿದರು. ಅವ್ರ ಹತ್ರ ಏನು ಮುಚ್ಚು ಮರೆ ಮಾಡಿಲ್ದಂಗೆ ನೀರಿಂದ ಹಿಡಿದು ನಾವು ಪೋಷಣೆ ಮಾಡೋದ್ರಿಂದ ಎಲ್ಲ ಹೇಳಿದಾಗ ಅವ್ರು ನಮಗೆ ಗೈಡೆನ್ಸ್ ಮಾಡಿದರು. ಅಡಿಕೆ ಒಂದು ಕಾಡು ಜಾತಿ ಬೆಳೆ, ನೀವು ಯಾಕೆ ಅಷ್ಟಕ್ಕದ ನೀರು, ಇದು ಮೊದಲು ಕಾಡು ಜಾತಿ ಬೆಳೆ ಅಂತ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು, ನೀರನ್ನು ಮಿತವಾಗಿ ಕೊಡ್ರಿ, ನಿಮ್ಮ ಹೊಲಕ್ಕೆ ನಿಮ್ಮ ಹೊಲದ ಅನುಭವ ನಿಮಗೆ ಗೊತ್ತಿರಬೇಕು. ಈಗ ಒಂದು ಒಂದು ಭೂಮಿ 2-3 ದಿವಸ ಕುಂಪಟ್ಟು ನೀರು ಕೇಳ್ಬೋದು. ಒಂದು ಈ ಎರೆ ನೆಲ ಅಂತ ಬರುತ್ತೆ ಸರ್, ಇಲ್ಲೇ ನಮ್ದು ದಾವಣಗೆರೆ ತಾಲೂಕಲ್ಲಿ ಒಂದು ತಿಂಗಳಿಗೊಮ್ಮೆ ನೀರು ಕಟ್ಟಿದ್ರೆ ಸಾಕು. ಹಂಗಾಗಿ ಯಾವ ತರ ಭೂಮಿ ಇದೆ ಏನು ಅಂತಂದೇಳಿ ಒಂದ್ ದಿವಸ ಬರ್ತೀವಿ ಅಂತಂದು ಅವ್ರು ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿದ್ರು, ಬಟ್ ಕಾರಣಾಂತರಗಳಿಂದ ಅವ್ರು ನಮಗೆ ಬರಕ್ಕಾಗ್ಲಿಲ್ಲ. ಅವಾಗ ನಾನು ಯೋಚನೆ ಮಾಡಿ 5-6 ದಿವಸಕ್ಕೆ ನೀರನ್ನ ಕೊಡ್ತಿದ್ದನ ಈಗ 2 ವರ್ಷದಿಂದ 15-20 ದಿವಸಕ್ಕೊಮ್ಮೆ ನೀರನ್ನು ಬಳಸ್ತಾ ಇದ್ದೀನಿ. ಅವಾಗ್ಲಿಂದ ಪರವಾಗಿಲ್ಲ, ನನಗೆ ನಿರೀಕ್ಷಿತ ಇಳುವರಿ ಇನ್ನೂ ಮುಟ್ಟಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಇದ್ದದ್ರಾಗೂ ಪರವಾಗಿಲ್ಲ. ನಿರೀಕ್ಷಿತ ಇರುವ ಇಳುವರಿ ಆದ್ರೆ ಎಷ್ಟು? ಒಂದು 14 ಕ್ವಿಂಟಲ್ ತೆಗಿಬೇಕು ಸರ್ ಕನಿಷ್ಠ. ಅಡಿಕೆ ಈಗ ಎಷ್ಟು ಬರ್ತಾ ಇದೆ? 12 ಬರ್ತಿದೆ. ನೀರಿನ ನಿರ್ವಹಣೆ ಹನಿ ನೀರಾವರಿ ಅಂತ ಹೇಳಿದ್ರೆ ಎಲ್ಲಿಂದ ಅದನ್ನ ಮಾಡ್ತಾ ಇದೀರಾ? ಬೋರ್ ಹಾಕ್ಸಿದಿರ? ಯಾವ ತರ ಬೋರ್? ಬೋರ್ ನೀರೇ. 2 ಬೋರ್ ಇದಾವ ನಮ್ಮವು. ಒಂದು ನಮ್ಮ ತಂದೆ ಕಾಲದ ಕೊರಿಸಿದ್ದು, ಕೇವಲ 90 ಅಡಿ ಡೀಪ್ ಇರೋದು, ಈಗಲೂ 1 ಇಂಚ್ ಡಿಲಿವರಿ ಕೊಡ್ತದ. ಈ ತೋಟ ನಿರ್ವಹಣೆಗೆ ಕಾರಣವಾದದ್ದೇ ಅದೊಂದು ಬೋರ್ ನಮ್ದು. ಈಗ 3 ವರ್ಷ ನಾನೇನು ಮತ್ತೆ ಗಿಡ ಕಟ್ಟಿದ್ವಿ, ಹೊಸದಾಗಿ ತೋಟ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಅವಾಗ ಒಂದು ಬೋರ್ ಕೊಡ್ಸಿದ್ವಿ, 4-5 ಇಂಚ್ ನೀರು ಬಿತ್ತು. ಈಗ ಚನಲ್ ಕಾಲುವೆ ನೀರನ್ನು ಬಿಟ್ಟು ನಾವು ಬೋರ್ ನೀರನ್ನೇ ಕೊಡ್ತಾಯಿದ್ದೀವಿ. ತೊಂದರೆ ಹಾಯ್ ನೀರು ಹಾಕಲ್ಲ? ಹಾಯ್ ನೀರಿಲ್ಲ, ಬೋರನ್ನೇ ಬಳಸ್ಕೊಂಡು ಮಿತವಾಗಿ ನೀರನ್ನು ಕೊಡ್ತಾಯಿದ್ದೀವಿ. ಈ ಅಡಿಕೆ ಅಂತ ಅಂದ್ಮೇಲೆ ಕಳೆಗಳು ಇದ್ದೇ ಇರ್ತವೆ ಅಡಿಕೆ ಮಧ್ಯದಲ್ಲಿ, ಆ ಕಳೆ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಿ? ಕಳೆ ನಿರ್ವಹಣೆನ ಇದು ಕಟರ್ ವೀಲ್ ಬರುತ್ತಲ್ಲ, ವರ್ಷಕ್ಕೊಂದ್ಸರಿ ಕಲ್ಟಿವೇಷನ್ ಚೆನ್ನಾಗಿ ಹಾಕ್ತೀವಿ. ಅಂದ್ರೆ ಬಲರಾಮ್ ಹೊಡಿಸ್ತೀವಿ ಸರ್ ಟ್ರ್ಯಾಕ್ಟರ್ದ, 2 ಸರಿ ಬಲರಾಮ್ ಬರ್ತದೆ ಟ್ರ್ಯಾಕ್ಟರ್ದು. ವರ್ಷಕ್ಕೊಂದ್ಸರಿ ಅಂದ್ರೆ ಅಡಿಕೆ ಎಲ್ಲ ಕಟಾವಾದಾಗ ಡಿಸೆಂಬರ್ಗೆ ಚೆನ್ನಾಗಿ ಹೊಲನ 2 ಮಕ್ಕ ಹೊಡೆದು ಮತ್ತೆ ಅಡಿಕೆ ಗರಿಗಳು ಮತ್ತೆ ನಮ್ದು ಬಾಳೆನೂ ಕೂಡ ಇದೆ, ಕಾಳುಮೆಣಸು ಕೂಡ ಇದೆ ತೋಟದಲ್ಲಿ, ವೀಳ್ಯದೆಲ್ಲನೂ ಸ್ವಲ್ಪ ಇದೆ. ಇವೆಲ್ಲ ಸೊಪ್ಪುಗಳು ಅದರಾಗೆ ಬೀಳ್ತವೆ, ಪ್ಲಸ್ ಅಡಿಕೆ ಗರನೂ ಕೂಡ ಬೀಳ್ತವೆ. ಹೊಲೆಲ್ಲ ಕಲ್ಟಿವೇಷನ್ ಮಾಡಿ ತಿರ್ಗಾ ಮತ್ತೆ ಅವನ್ನೆಲ್ಲ ನಾವು ಒಂದ್ ಕಡೆಯಿಂದ ಹಾಕಂತ ಬರ್ತೀವಿ ಕಳೆ ನಿರ್ವಹಣೆ ಮಾಡಲಿಕ್ಕೆ. ಮತ್ತೆ ತೀರಾ ಅತಿ ಹೆಚ್ಚು ಹುಲ್ಲು ಬೆಳೀತು ಅಂದ್ರೆ ವೀಲ್ ಕಟರಲ್ಲೇ ಕಟಾವ್ ಮಾಡ್ತೀವಿ. ರೌಂಡ್ ಅಪ್ ಎಲ್ಲ ಮಾಡಲ್ಲ? ರೌಂಡ್ ಅಪ್ ಬಳಸ್ತಿದ್ವಿ ಸರ್, ಈಗ 3-4 ವರ್ಷದ ಹಿಂದೆ ಬಳಸ್ತಿದ್ವಿ. ಅಡಿಕೆ ಯಾವಾಗ ಅಡಿಕೆ ಅರಳು ಸುರಿಯಕ್ಕೆ ಸ್ಟಾರ್ಟ್ ಆದ್ವು ಅವಾಗ ಅದೇ ನಾನು ಕೃಷಿ ವಿಜ್ಞಾನ ಅಂತಂದು ಹೋಗಿದ್ದೆ ದಾವಣಗೆರೆಗೆ ಅಂತಂದು ಹೇಳಿದ್ರಲ್ಲ, ಅಲ್ಲಿ ಕೆಲವೊಂದು ಮಾಹಿತಿಗಳು ಕೊಟ್ರು, ರೌಂಡ್ ಅಪ್ ಜಾಸ್ತಿ ಬಳಸ್ಬೇಡ್ರಿ, ವಿಷಯುಕ್ತ ಪದಾರ್ಥ ಇದು, ಹುಲ್ಲು ಗಿಡಗಳೇ ಒಣಗ್ತವೆ ಅಂದ್ರೆ ಮತ್ತೆ ಅಡಿಕೆ ಬೇರಿಗೆ ಎಷ್ಟು ಪರಿಣಾಮಕಾರಿಯಾಗಿ ಬೀಳ್ತತೆ ಅಂದಮೇಲೆ ರೌಂಡ್ ಅಪ್ ಅನ್ನು ಕಡಿಮೆ ಮಾಡ್ತೀವಿ. ಕಡಿಮೆ ಅನ್ನೋದೇನು, ಈಗ 2 ವರ್ಷದಿಂದ ಬಳಸೇ ಅಲ್ಲ ನಾವು. ನಾವೇ ಕೂಡ ತೀರ ಹುಲ್ಲಾಯ್ತು ಅಂದ್ರೆ ಕೆಲವೊಬ್ರು ಕೂಲಿ ಕರ್ಕೊಂಡು ಅಥವಾ ಮನೆಯವರೇ ಎಲ್ಲ ಸೇರ್ಕೊಂಡು ಗಿಡ ಕಿತ್ತು ಹಾಕೋದು ಈ ತರ ಎಲ್ಲ ನಿರ್ವಹಣೆ ಮಾಡ್ತೀವಿ. ರೋಗಗಳ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ತೋಟದಲ್ಲಿ ತಾವು ಅಂದ್ರೆ ಈ ಭಾಗದಲ್ಲಿ ಯಾವ್ಯಾವ ರೋಗಗಳನ್ನ ಅಡಿಕೆ ಸಸಿಯಲ್ಲಿ ನೋಡಿದ್ರಿ? ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಬಂದದ್ದು, ಈಗ ನಾನೇನು ಶಿವಮೊಗ್ಗದ ತಳಿ ಅಂತ ಹೇಳಿದ್ನಲ್ಲ ತೀರ್ಥಳ್ಳಿದು, ಈ ಗೊಟ್ಟು ನಮ್ಮ ತೋಟದಲ್ಲಿ ಮೊದಲಿರೋದ್ರಿಂದ ಸುಳಿ ರೋಗ ಒಂದು ಬಹಳ ಕಾಡ್ತಿತ್ತು ನಮಗೆ. ಸರಿ ಸುಮಾರು 1200 ಗಿಡದಾಗಿ ಈಗ 250-280 ಮರ ಸುಳಿ ರೋಗದಿಂದಲೇ ಹೋಗಿದಾವ ಮರಗಳು. ಆ ರೋಗ ಬಿಟ್ರೆ ಈಗ ಹೊಸದಲ್ಲಿ ಈ ವರ್ಷ ಕಾಣಿಸ್ಕೊಂತ ಇರ್ತಕ್ಕಂಥದ್ದು ಅಣಬೆ ರೋಗ. ಅಣಬೆ ರೋಗ ಏನಂದ್ರೆ ಮರ ಪೂರ್ತಿ ಒಣಗೋಗುತ್ತೆ, ಬುಡದಾಗ ಮಾತ್ರ ಅಣಬೆ ತರದ್ದು ಇವು ಎದ್ದಳ್ತವೆ. ಇದು ಇವೆರಡು ರೋಗ ನಮ್ಮಲ್ಲಿ ಈಗ ಶುರುವಾಗಿದೆ, ಅಣಬೆ ರೋಗ. ಸುಳಿ ರೋಗ ಮೊದಲಿಂದಲೂ ಇದೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸುಳಿ ಕೊಳಿತಾ ಬಂದು ಅಲ್ಲಿ ಕಟ್ಟಿದಾಗ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಬೈರ್ಗೆ ತಕ್ಕಂದು ಅದ್ ಕಟ್ಟಿರೋ ನೀರನ್ನೆಲ್ಲ ಕೆಳಗಡೆ ಒಣಸೋದು, ತದನಂತರ ಅದು ಚಿಗುರ್ಲೂಬಹುದು ಒಣಗ್ಲೂಬಹುದು. ಇದು ಅಣಬೆ ರೋಗಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನೂ ಮಾಡಿಲ್ಲ? ಅಣಬೆ ರೋಗಕ್ಕೆ ಇನ್ನು ಏನು ಮಾಡಿಲ್ಲ ಸರ್. ಅಣಬೆ ರೋಗ ಈ ಕಾಣಿಸ್ಕೊಂಡಿದೆ ನಮ್ಮಲ್ಲಿನ. ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಈಗ ಸಿಡಿಲ್ ಹೊಡೆದು ಮರ ಒಣಗ್ತಾವ್ ನೋಡ್ರಿ, ಒಂದ್ ಮರ ಹೋದ್ರೆ ಸುತ್ತಲೂ ನಾಲ್ಕ್ ಮರ ಹೋಗವು. ಇದು ಹೊಸ ರೋಗ. ನಾವೇನ್ ಅನ್ಕೊಂಡ್ವಿ ಗಿಡ ಅದ್ರೀತಿ ಅಂದ್ರೆ ಸಿಡ್ಲು ಗಿಡ್ಲು ಹೊಡೆದಿರ್ಬೇಕು, ಸುತ್ತಲೂ 3-4 ಮರಗಳು ಇದಾಗಿರ್ಬೇಕು ಅನ್ಕೊಂಡ್ವಿ. ಆ ಗಿಡ ಪೂರ್ತಿ ಒಣಗಿದ್ಮೇಲೆ ಗೊತ್ತಾಗ್ತದೆ ನಮಗೆ ಇದು ಅಣಬೆ ರೋಗ ಅಂತ. ಈಗ ನಾನು ಕೃಷಿ ವಿಜ್ಞಾನಕ್ಕೆ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಹೋಗಿ ಅದ್ರದ್ದು ಛಾಯಾಚಿತ್ರಗಳನ್ನೆಲ್ಲ ತೋರಿಸಿ ಅದಕ್ಕೆ ಏನ್ ಪರಿಣಾಮಕಾರಿಯಾದ ಔಷಧಿಗಳು ಕೊಡ್ಬೇಕು ಅದನ್ನ ನಾನಿನ್ನು ಸಂಪರ್ಕಿಸ್ಬೇಕು ಸರ್. ನಂತರವಾಗಿ ಇಳುವರಿ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಬಂತು ಇಳುವರಿ? 24 ಕ್ವಿಂಟಲ್ ಬರ್ತಿದೆ ಸರ್, ಎಕರೆಗೆ 12 ಕ್ವಿಂಟಲ್ ಬರ್ತಿದೆ ನಂದು ಈಗ 2 ವರ್ಷದಿಂದ. ಯಾವ ರೀತಿ ಅದನ್ನ ನೀವೇ ಚೇಣಿ ಮಾಡ್ತೀರಾ ಅಥವಾ ಹಿಂಗೆ ಕೊಡ್ತೀರಾ ಅಥವಾ ಇಲ್ಲಿಗೆ ಬರ್ತಾರ, ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಮಾಡ್ತೀರಾ? ಸರ್, ನಾ ಇಲ್ಲಿ ನಮ್ಮ ಪುಟ್ಟ ಗ್ರಾಮ ಅರಶಿನಘಟ್ಟ, ಎಲ್ಲರೂ ಕೂಡ ಅವರವ್ರ ವ್ಯವಸಾಯನ ಅವರೇ ಮಾಡ್ಕೊಂತಿದ್ದಾರೆ. ಆದಷ್ಟು ಕೇಣಿ ಗಿಣಿ ಕೊಡ್ಲಿಲ್ದಂಗೆ ಸ್ವಂತ ಅಡಿಕೆನ ನಾವೇ ಅವನ್ನ ಕಟಾವು ಮಾಡಿ ತಂದು ಬೇಯಿಸಿ ಸುಲಿಸಿ ಬೇಯಿಸಿ ಒಣಗಿಸಿ ಮತ್ತೆ ನಮ್ಗೆ ಹತ್ರದಲ್ಲಿ ತುಮಕೋಸ್ ಮಾರುಕಟ್ಟೆ ಇದೆ ಚೆನ್ನಗಿರಿ, ಎಲ್ಲರೂ ಸಹ ಶೇರನ್ನು ಹೊಂದಿದ್ದೀವಿ. ಹಂಗಾಗಿ ಮಾರುಕಟ್ಟೆಗೆ ಒಳ್ಳೆ ರೇಟಿಗೆ ಕೊಡ್ತೀವಿ ಮತ್ತೆ ಅಕೌಂಟ್ ತ್ರೂ ವ್ಯವಹಾರ. ಇವತ್ತಿನ ಪೇಪರ್ ರೇಟು ಮತ್ತೆ ಪ್ಲಸ್ ಅದಕ್ಕಿಂತ ಕ್ವಾಲಿಟಿ ಇತ್ತು ಅಂದ್ರೆ ಒಳ್ಳೆ ರೇಟ್ ಸಿಗುತ್ತೆ. ನಾವು ತುಮಕೋಸಿಗೆ ಬಿಡೋದ್ರಿಂದ ಒಂದು ಸಂಸ್ಥೆ ಇರೋದ್ರಿಂದ ಮಾರುಕಟ್ಟೆಗೆ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಮತ್ತೆ ಶೇರ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸಾಲ ಸೌಲಭ್ಯನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟು ನಮಗೆ ತೋಟಕ್ಕೆ ಏನಾರ ಒಂದು ಫೆನ್ಸಿಂಗ್ ಮಾಡ್ಕೊಳಕ್ಕೋ ಅಥವಾ ಇನ್ನೇನಾರ ಉನ್ನತಿ ಮಾಡೋಕ್ಕೆ ಅಂದ್ರೆ ಏನಾರ ಇನ್ನು ಡೆವಲಪ್ಮೆಂಟ್ಸ್ ಮಾಡಕ್ಕೆ ಉಳಿದ ಬೆಳೆ ಬೆಳೆಯಕ್ಕೆ ಅದರಿಂದ ಸಹಾಯ ಪಡಿತೀವಿ ನಾವು. ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಖರ್ಚು ಬೀಳುತ್ತೆ ಒಂದು ಎಕರೆಗೆ? ಈಗ ಮಾಡ್ತಕ್ಕಂಥ ರೈತರಿಗೆ, ಈಗ ಹೊಸದಾಗಿ ಮಾಡ್ತಕ್ಕಂಥ ರೈತರಿಗೆ ಖರ್ಚು ಜಾಸ್ತಿ ಇರ್ಬೋದೇನೋ ಅಂತ ಅನ್ಕೊಂಡಿರ್ತಾರೆ. ಅಂಥವ್ರಿಗೆ ತಾವು ಏನ್ ಹೇಳ್ತೀರಾ, ಎಷ್ಟು ಖರ್ಚು ಬೀಳಬಹುದು ತಮ್ಮ ಒಂದು ಅನುಭವ? ಇವತ್ತಿನ ಕೂಲಿ ಕಾರ್ಮಿಕರು ಎಲ್ಲ ಮಾರ್ಕೆಟ್ ಅಲ್ಲಿ ಬೆಲೆ ಆಗಿರೋದ್ರಿಂದ ಕೂಲಿ ಕಾರ್ಮಿಕರು ಕೂಡ ಡಿಮ್ಯಾಂಡ್ಗಳು ಇದಾವೆ ಪಾಪ, ಮತ್ತೆ ಅವರು ಹೆಚ್ಚಿನ ಬೆಲೆಯನ್ನ ನಿರೀಕ್ಷೆಯಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಅಡಿಕೆ ಒಂದು ಬೆಳೆಗೆ ನಾವು ಕೂಲಿಯನ್ನು ಕೊಟ್ಟು ಮಾಡಿಸ್ಬೋದು ಅನ್ನೋದು ಬಿಟ್ರೆ ಇನ್ನು ಬೇರೆ ಬೆಳೆಗಳಿಗೆ ಹೋಲಿಸ್ಬಿಟ್ರೆ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಸರ್. ಈಗೇನ ಅಡಿಕೆ ರೇಟು ಚೆನ್ನಾಗಿರೋದ್ರಿಂದ ನಾವು ಕೂಲಿ ಕಾರ್ಮಿಕರನ್ನ ಇಟ್ಟು ಮೇಂಟೈನ್ ಮಾಡೋದ್ರಿಂದ ಏನೋ ಕೊರತೆ ಇಲ್ಲ. ಒಂದು ಎಕರೆಗೆ ಕೊಯ್ಲು ಮತ್ತೆ ಅದನ್ನು ಸುಲಿಸಿ ಒಣಗಿಸಿ ಮಾರುಕಟ್ಟೆಗೆ ಬಿಡಕ್ಕೆ ಒಂದು ಎಕರೆಗೆ 30-35 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಈಗಿನ ಒಂದು ಬೆಲೆ ನೋಡ್ಕೊಂಡು ಅದೇನು ಖರ್ಚಲ್ಲ, ಈಗಿನ ಬೆಲೆ ನೋಡ್ಕೊಂಡ್ರೆ ಖರ್ಚಲ್ಲ ಸರ್. ಅದು ಇದೇ ಮುಂದುವರೆದ್ರೆ ಅಡಿಕೆ ರೇಟು ಸ್ಥಿರವಾಗಿತ್ತು ಅಥವಾ ಇನ್ನೂ ಉನ್ನತ ಮಟ್ಟಕ್ಕೆ ಹೋಯ್ತು ಅಂದ್ರೆ ಖರ್ಚು ಏನಂತ ಇದಲ್ಲ. ರೈತರು ಎಲ್ಲ ಧಾರಾಳವಾಗಿ ನಿರ್ವಹಣೆ ಮಾಡುತ್ತಾರೆ. ಬಾಳೆ ಕೃಷಿ ಅಂತ ಹೇಳಿದ್ರೆ ಯಾವ ಬಾಳೆ ಹಾಕಿದ್ರೆ? ರಸಬಾಳೆ, ರಸಬಾಳೆ ಹಾಕಿದ್ದೆ ನಾನು ಮೇಲತ್ತು. ಅದನ್ನು ಉದ್ದೇಶಪೂರ್ವಕವಾಗಿ ಅಡಿಕೆ ಜೊತೆಗೆ ಮಿಶ್ರ ಬೆಳೆ ಇರಲಿ ಅಂತ ಹಾಕಿದ್ದು. ಅಂದ್ರೆ ಸುಮಾರು 15 ಅಡಿಗೆ ಒಂದು ಕೂರಂಗೆ ಬಾಳೆ ಕೂಡ ಹಾಕಿದ್ದೆ. ಆಗ ಆ ತರ ನಾವು ದೂರ ದೂರದಲ್ಲಿ ಬಾಳೆ ಹಾಕೋದ್ರಿಂದ ಯಾವುದೇ ರೀತಿಯ ಗೊಬ್ಬರ ಔಷಧಿ ಏನನ್ನು ಬಳಸದೆ 12-13 ಕೆಜಿ ಒಂದೊಂದು ಕೊನೆಯನ್ನ ಪಡೆದಿದ್ವಿ ನಾವು. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂತ ಮಣ್ಣಿನ ಸಾರ ಮತ್ತೆ ನೀರು ಎಲ್ಲ ತಗೊಂಡು ಬಾಳೆ ಒಳ್ಳೆ ಇಳುವರಿ ಬಂತು, ಚೆನ್ನಾಗಾಯ್ತು. ಅಂದ್ರೆ ಬಾಳೆ ಅಡಿಕೆ ಗಿಡ ಚಿಕ್ಕದಾಗಿದ್ದ ಹಾಕಿದ್ದು ಅಥವಾ ದೊಡ್ಡದಾದ್ಮೇಲೆ ಹಾಕಿರೋದು? ಸುಮಾರು 20 ವರ್ಷ ನಮ್ಮ ಅಡಿಕೆ ಗಿಡದಲ್ಲಿ ಹಾಕಿರೋದದು, ಏನು ತೊಂದರೆ ಇಲ್ಲ. ಎಲ್ಲಿಂದ ತೊಂದರೆ ಬೀಜಗಳನ್ನ? ಇಲ್ಲ, ಪಕ್ಕದ ಸೋಮಶೆಟ್ಟಹಳ್ಳಿ ಗ್ರಾಮದಲ್ಲಿ ಲೋಕಲ್. ಅದೆಲ್ಲ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರ? ಬಂದು ಬಾಳೆಕಾಯಿ ಮಂಡಿ ಚೆನ್ನಗಿರೋರೆಲ್ಲ ಬಂದು ಅವರೇ ಬಂದು ಕಡ್ಕೊಂಡು ಹೋಗ್ತಾರೆ. ಬಾಳೆ ಕೊಯ್ಲು ಮಾಡ್ಕೊಂಡು ಮತ್ತೆ ಮನೆಯಲ್ಲೇ ಕ್ಯಾಶ್ ಕೊಟ್ಟು ಇಲ್ಲೇ ತೂಕ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಬಾಳೆಗೆ ಯಾವುದು ರೋಗದ ಒಂದು ಲಕ್ಷಣಗಳು? ಬಾಳೆಗೆ ರೋಗದ ಲಕ್ಷಣಗಳು ಅಂದ್ರೆ ನಮ್ಮ ನಾವು ಸ್ವಚ್ಛವಾಗಿ ಇಟ್ಕೊಳೋದು ಅಂದ್ರೆ ಈಗ ಅದು ಬಾಳೆ ರೌದಿ ಎಲ್ಲ ಸುಮಾರು ಬಿದ್ದಿರ್ತದೆ, ಅದನ್ನೆಲ್ಲ ಕೊಯ್ದು ನಾವು ನೆಲಕ್ಕೆ ಹಾಕಲ್ದಂಗೆ ಬಿಡೋದು, ಈ ತರ ಬಿಟ್ರೆ ರೋಗಗಳು ಬರ್ತವೆ. ಆದ್ರೆ ಕಡಿಮೆ ಬಾಳೆ ಹಾಕಿರುವುದು ಒಂದು, ನಾವು ದೂರ ದೂರದಲ್ಲಿ ಗ್ಯಾಪ್ ಇಟ್ಕೊಂಡು ಮಾಡೋದ್ರಿಂದ ಆ ರೀತಿಯ ರೋಗದ ಲಕ್ಷಣಗಳು ಯಾವ ಕಂಡು ಬರಲ್ಲ. ನನ್ನ ಅನುಭವದ ಪ್ರಕಾರ ಈಗ 3 ವರ್ಷದಿಂದ ಯಾವುದೇ ರೀತಿಯಲ್ಲಿ ರೋಗ ಬಂದಿಲ್ಲ ಬಾಳೆಗೆ, ಯಾಕೆಂದ್ರೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸಿಲ್ಲ. ಅಂದ್ರೆ ಅಡಿಕೆ ಜೊತೆಗೆ ಬಾಳೆ ಮಾಡೋದ್ರಿಂದ ಉತ್ತಮವಾದ ಒಂದು ಇಳುವರಿ ತಗೋಬಹುದು. ಜೊತೆಗೆ ಮೆಣಸು ಕೂಡ ಹಾಕಿದೀನಿ ಅಂತ ಹೇಳಿದ್ರೆ ಆ ಕೃಷಿ ಬಗ್ಗೆ ಹೇಳೋದಾದ್ರೆ ಕಾಳು ಮೆಣಸು ಏನೋ ಒಂದು ಸಬ್ಸಿಡಿ ಕೊಡ್ತಾರೆ ಅಥವಾ ಇನ್ನೊಂದು ಮಾಡಕ್ಕೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಾನು ಕಾಳು ಮೆಣಸಿಂದ 1 ರೂಪಾಯಿ ಸಬ್ಸಿಡಿಯನ್ನ ಪಡೆದಿಲ್ಲ. ನನಗದು ಹೇಗ್ ಬರುತ್ತೆ ಬೆಳೆ ನಮ್ಮ ಈ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೋ ಇಲ್ಲೋ ಅಂತ ಅದನ್ನ ಪ್ರಾಯೋಗಿಕವಾಗಿ ನಾನು ಮತ್ತು ನಮ್ಮ ಅಣ್ಣ ಅವರ ಸಲಹೆ ಮೇರೆಗೆ ಇಬ್ಬರೂ ಸೇರಿ ಅದನ್ನ ಯೋಜನೆ ಮಾಡಿ ತೀರ್ಥಹಳ್ಳಿ ಗವರ್ಮೆಂಟ್ ಫಾರ್ಮ್ ಇದೆ ಸರ್ ತೀರ್ಥಹಳ್ಳಿಯಲ್ಲಿ, ಅಲ್ಲಿಂದ ಹೋಗಿ 500 ಸಸಿಯನ್ನು ತಗೊಂಬಂದ್ವಿ. ಅಂದ್ರೆ ಒಂದೊಂದು ಗಿಡಕ್ಕೆ ಎಷ್ಟು ವೆಚ್ಚ ಬಂತು? 15 ರೂಪಾಯಿ ಜೋಡಿ ಗಿಡ, 15 ರೂಪಾಯಿ ಬಂದು ಇಲ್ಲಿ ಶಿವಮೊಗ್ಗದ ಹತ್ರ ಫಾರಂಗಳು ನಿಯರ್ ಇರೋದೆಲ್ಲ ಹೇಳಿದ್ರು. ತೀರ್ಥಹಳ್ಳಿಯಲ್ಲಿ ಮಾತ್ರ ಅದು 8 ರೂಪಾಯಿಗೆ ಒಂದು ಸಸಿ ಸಿಂಗಲ್ ಗಿಡ ಇರೋದು ಅಂತ ತಿಳಿದು ಬಂತು. ಸರ್ಕಾರದ ಒಂದು ಫಾರಂ ಆಗಿರೋದ್ರಿಂದ ಖಾಸಗಿ ಅಲ್ಲ, ಯಾವುದೇ ರೀತಿಯಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಬೆಳೆಸಿರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಅಲ್ಲಿ ತೀರ್ಥಹಳ್ಳಿಯಿಂದ ತಗೊಂಬಂದೆ. ಈಗ ಹಾಕಿ 2 ವರ್ಷಕ್ಕೆ ಇಳುವರಿಗೆ ಬಂದಿತ್ತು ಅದು. ಅಂದ್ರೆ ನಿಮ್ಗೆ ಈ ಕಾಳುಮೆಣಸು ಬೆಳಿಬೇಕು ಅಂತ ಆಸಕ್ತಿ ಹೇಗ್ ಬಂತು? ಇರೋದು 2 ಎಕರೆ ಜಮೀನು, ನಾವು ಈಗ ಮಾತ್ರ ಪಕ್ಕದ ಸಂತೆ ಬಂದರಲ್ಲಿ 1-2 ಎಕರೆ ತಗೊಂಡಿದೀವಿ. ಅದು ಈ ತೋಟದಿಂದ ಬರ್ತಕ್ಕಂತ ಆದಾಯದಲ್ಲಿ ಕೂಡಿಸಿ ಮಾಡಿರ್ತಕ್ಕಂತ ಯೋಜನೆ ಅದು. ಇರೋದು 2 ಎಕರೆ, ಇರೋದ್ರಲ್ಲಿ ಏನಾದ್ರೂ ಮಿಶ್ರ ಬೆಳೆಗಳು, ಈ ಮಾಧ್ಯಮಗಳನ್ನೆಲ್ಲ ನೋಡ್ತಿದ್ವಿ, ಒಂದೇ ಬೆಳೆ ಬೆಳೆಯೋದಕ್ಕಿಂತ 2-3 ಬೆಳೆಸಿ ನಾವು ಇಷ್ಟ ಆದಾಯ ಪಡ್ಕೊಂಡ್ವಿ ಈ ತರ ಮಾಡಿದ್ವಿ ಅಂತ ಸುಮಾರು ಸುದ್ದಿಗಳು ನೋಡ್ತಿದ್ವಿ. ನಾವು ಯಾಕೆ ಅದನ್ನ ಮಾಡಬಾರದು ಅಂತಂದು ಅಡಿಕೆ ಗಿಡದ ಬುಡಕ್ಕೆ ಕಾಳು ಮೆಣಸು 500 ಮತ್ತೆ ವೀಳ್ಯದೆಲೆ, ಅದು ವೀಳ್ಯದೆಲೆ ಅಂದ್ರೆ ಬೆಳ್ಳೋಡಿಯಿಂದ ತಂದಿದ್ದದು. ಅಲ್ಲಿ ಚೆನ್ನಾಗಿ ಅಲ್ಲದೊಂದು ವಾತಾವರಣಕ್ಕೆ ಮತ್ತೆ ಅಲ್ಲಿರೋ ಸೀಡ್ಸ್ ನಮ್ಮ ಕೈ ಅಂಗೈ ಇರುತ್ತಲ್ಲ ಅದ್ರ ಅಗಲಷ್ಟು ಎಲೆ ಬರುತ್ತೆ. ಇಲ್ಲಿ ನಮ್ಮ ಲೋಕಲಲ್ಲಿ ಸಿಗ್ತಕ್ಕಂಥದ್ದು ಇಂಥ ಗಾತ್ರದ ಎಲೆ ಸಿಗಲ್ಲ, ಮತ್ತವು ನೋಡಕ್ಕೂ ಸಹ ಒಂದು ನೀಟ್ ಇರ್ತವೆ ಹಸ್ರಿಗೆ ಚೆನ್ನಾಗಿ. ಈಗ ಆ ಎಲೆ ಇಲ್ಲಿ ತಂದಿಟ್ಟಿದ್ರೆ ಯಾರ ಅಡಿಕೆಲೆ ಹಾಕ್ಯನ ಅಭ್ಯಾಸ ಎಲ್ಲರೂ ಕೂಡ ಒಂದ್ಸರಿ ತಿನ್ಬೇಕು ಆ ಎಲೆನ ಅನ್ನೋ ಥರ ಒಂದು ಶೈನಿಂಗ್ ಇದೆ ಆ ಎಲೆ. ಹಂಗಾಗಿ ಅಲ್ಲಿಂದ 1-200 ಬಳ್ಳಿ ತಗೊಂಬಂದು ಹಾಕಿದ್ವಿ. 2 ವರ್ಷ ಆಗಿದೆ ಸ್ನೇಹಿತರೆ, ಇನ್ನು ಈ ವರ್ಷದಿಂದ ಬರ್ತಿದ್ದಾವೆ. ಮೆಣಸಿನ ಇಳುವರಿ ಬಂದಿಲ್ಲ? ಮೆಣಸು ಈ ವರ್ಷದಿಂದ ಎಷ್ಟು ಬಂತು? ಒಂದು 16 ಕೆಜಿ ಸಿಕ್ಕಿದೆ ಸರ್. ಎಲ್ಲಿ ಕೊಡ್ತೀರ ಅದನ್ನ ಮಾರ್ಕೆಟಿಂಗ್? ಕೊಟ್ಟಿಲ್ಲ, ಅದನ್ನ ಶಿವಮೊಗ್ಗ ಕಡೆ ಹೋದಾಗ ತಗೊಂಡೋಗಿ ಕೊಡ್ಬೇಕು ಅಂತ ಹಂಗೆ ಇಟ್ಟಿದ್ದೀನಿ. ಅಂದ್ರೆ ಅದನ್ನ ಯಾವ ರೀತಿ ಒಣಗಿಸೋದು, ಆ ತರದ ಏನೋ ಪದ್ಧತಿ ಇದೆಯಾ? ಅದನ್ನು ಹೊಸ ಪ್ರಯೋಗ ಆಗಿರೋದ್ರಿಂದ ಏನ್ ಮಾಡಿದ್ವಿ ಅಂದ್ರೆ ಕಾಯಿ ಅದಕ್ಕೆ ಬಂದಾಗ ಅದನ್ನ ಕಿತ್ಕೊಂಬಂದು ಚೀಲದಲ್ಲೇ 2-3 ದಿವಸ ಹಂಗೆ ಬಿಟ್ಬಿಡ್ತೀವಿ. ಅದೇನ್ ಗೊಂಚಲು ಗೊಂಚಲು ಬಂದಿರುತ್ತಲ್ಲ ಅದನ್ನ ತಗೊಂಬಂದು ಆಮೇಲೆ ಅದನ್ನ ಈಗ ಯಂತ್ರೋಪಕರಣಗಳನ್ನು ಬಳಸ್ತಿದ್ದಾರೆ ಸರ್, ಯಾಕೆಂದ್ರೆ ಅದು ಬ್ಲಾಕ್ ಬರ್ಬೇಕು ಅವನ್ ಬಿಡ್ಸಕ್ಕಾಗಲ್ಲ ಒಂದೊಂದೇ ಅಂತ. ನಮ್ದಿನೂ ಇಳುವರಿ ಕಡಿಮೆ ಇರೋದ್ರಿಂದ ನಾವೇನ್ ಮಾಡಿದ್ವಿ ಹಂಗೆ ಒಂದು ಚೀಲದಲ್ಲಿ ಇಟ್ಟು ಅದನ್ನ ಹಿಂಗ್ ಉಜ್ಜಿ 2-3 ದಿನಗಳ ಕಾಲ ಒಂದು ಕರಿ ರ್ಯಾಪರ್ ಬರುತ್ತಲ್ಲ ಅದ್ರ ಮೇಲೆ ಒಣಗಾಕಿ ಇಟ್ಟಿದೀವಿ. ಒಟ್ಟಿನಲ್ಲಿ ನಿಮ್ಗೆ ಮೆಣಸಿಂದ ಲಾಭ ಇದೆ? ಮೆಣಸಿಂದ ಲಾಭ ಇದೆ. ಯಥೇಚ್ಛವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನಾವು ಅದ್ರಲ್ಲಿ ಗಮನ ಇಟ್ಬೇಕಾಗಿರೋದು ಒಂದು ವಿಚಾರ ಏನಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಹೊಲದಲ್ಲಿ ನೀರನ್ನು ನಿಲ್ದಂಗೆ ಕಾಪಾಡ್ಕೋಬೇಕು. ಅದನ್ನ ಏನ್ ಮಾಡ್ಬೇಕು, ಅದ್ರ ಸುತ್ತಲೂ ಮಣ್ಣಿನ ಏರಿಯನ್ನ ಹಾಕಿ ಶೀತ ಆಗ್ಲಿಲ್ದಂಗೆ ನೋಡ್ಕೋಬೇಕು. ಮತ್ತೆ ಏನಾರ ಒಂದು ಎಲೆ ರೋಗ ಆ ಥರದ್ದು ಏನಾರ ಲಕ್ಷಣ ಕಂಡು ಬಂದ್ರೆ ನಾವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಸಾಫ್ ಅಂತ ಬರುತ್ತೆ ಒಂದು ಔಷಧಿ, ದಯವಿಟ್ಟು ಅದನ್ನ ಬಳಸ್ರಿ. ಮೊದಲನೇ ಹಂತದ ಒಂದು ಸ್ಪ್ರೇ ಅದು, ಅದನ್ನ ಮಾಡಿದ್ರೆ ರೋಗ ಹರಡೋದು ಕೂಡ ನಿಯಂತ್ರಣ ಆಗ್ತದೆ. ಇಷ್ಟನ್ನ ಮುಂಜಾಗ್ರತೆ ವಹಿಸಿದ್ರೆ ಮೆಣಸು ಬೆಳಿಬಹುದು? ಬೆಳಿಬಹುದು, ಮುಖ್ಯವಾಗಿ ಶೀತ ಆಗಲ್ದಂಗ್ ನೋಡ್ಕೋಬೇಕು. ಎಲೆ ಬಳ್ಳಿ ಬಗ್ಗೆ ಮಾತಾಡಿದ್ರೆ ಎಲೆ ಕೃಷಿ, ಎಲೆ ಕೃಷಿ ಹೊಸದು ನನಗಿನ್ನೂ ಅದು, ಅದೇ ತಂದ ಹಾಕಿದೀವಿ. ಅದು ಹಾಕಿನ ಒಂದು 7-8 ತಿಂಗಳಾಗಿದೆ, ಚೆನ್ನಾಗಿ ಬೆಳೀತಾ ಇದೆ. ಅದ್ರದ್ದು ಇಳುವರಿ ಅದೆಲ್ಲ ಬಂದ್ಮೇಲೆ 4.5 ಅಡಿ ಎತ್ತರ ಬೆಳೆದಿದೆ. ಅದ್ರದ್ದು ಕೂಲಿ ಆಳುಗಳೆಲ್ಲ ತುಂಬಾ ತೊಂದರೆ ಜಾಸ್ತಿ ಬೇಕು ಅಂತ ಹೇಳ್ತಾರೆ, ನೀವ್ ಯಾವ ರೀತಿ ಮಾಡ್ಬೇಕು ಅಂತ? ಒಂದು 200 ಗಿಡ ಹಾಕಿನೋದ್ರಿಂದ ಅಲ್ಲಿ ನಮ್ಮ ಹಳೆ ರೈತರು ಬೆಳೆದಿದ್ರಲ್ಲ ಬೆಳ್ಳೋಡಿಯಲ್ಲಿ, ಅವರಿಂದ ನಾವು ಕೆಲವೊಂದು ಸಲಹೆಗಳನ್ನ ಪಡ್ಕೊಂಡಿದೀವಿ. ಯಾವ ತರ ಮಾಡ್ಬೇಕು, ಯಾವ ತರ ಕಟ್ಟಬೇಕು, ಇದನ್ನೆಲ್ಲ ನೋಡ್ಕೊಂಡು ನಾವೇ ಸ್ವಂತಕ್ಕೆ ಅದನ್ನ ಮಾಡ್ಬೇಕು. ಯಾವುದೇ ರೀತಿಯ ಕೂಲಿ ಕಾರ್ಮಿಕರು, ಯಾಕೆಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತಲು ಇರೋ ಇಲ್ಲಿ ಈ ಪ್ರದೇಶದಲ್ಲಿ ಅಂತ ಯಾರು ಇಲ್ಲ. ಎಲೆ ಬಗ್ಗೆ ನಿರ್ವಹಣೆ ಮಾಡೋರಾಗ್ಲಿ, ಅದ್ರ ಬಗ್ಗೆ ಮಾಹಿತಿ ಕೊಡೋರಾಗ್ಲಿ ಇಲ್ಲಿಲ್ಲ. ಹಂಗಾಗಿ ನಾವು ಹರಿಹರದ ಹತ್ರ ಬೆಳ್ಳೋಡಿ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಸಂಬಂಧಿಕರು ಇರೋದ್ರಿಂದ ಅಲ್ಲಿ ಹೋಗಿ ಅವರಿಂದ ಮಾಹಿತಿ ತಕ್ಕೊಂಡು ಯಾವ ತರ ಬೆಳೆಸ್ಬೇಕು, ಎಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು, ಮತ್ತೆ ಯಾವ ತರ ಅದನ್ನ ಕಟ್ಟಬೇಕು, ಕಟಾವು ಯಾವ ತರ ಮಾಡ್ಬೇಕು, ಮತ್ತೆ ಮಾರುಕಟ್ಟೆ ಎಲ್ಲಿ ಚೆನ್ನಾಗಿ ತಗೊಂಡೋದ್ರೆ ಬೆಲೆ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಅವರಿಂದ ಮಾಹಿತಿನ ಕಲೆ ಹಾಕ್ತದೆ. ನಾನು ಮುಂದಿನ ದಿನದಲ್ಲಿ ಎಲೆ ಕೃಷಿಯಲ್ಲಿ ಒಳ್ಳೆ ಆದಾಯ ತಗೋತೀರಾ? ಖಂಡಿತ ತಗೋಬೇಕನ್ನೋ ನಿರೀಕ್ಷೆ ಇದೆ. ಎಲ್ಲಿ ಮಾರ್ಕೆಟ್ ಅಂತ ನೀವು ಅನ್ಕೊಂಡಿದಾರ? ಈಗ ಚನ್ನಗಿರಿ ತಗೊಂಡ್ರೆ ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರಿಗೆ, ತಾವು ಒಬ್ಬ ಇಷ್ಟೆಲ್ಲ ಕೃಷಿನ ಮಾಡಿದಿರಿ, ಉಳಿದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ಮತ್ತೆ ಏನ್ ಮಾಡೋದಾದ್ರು ಆಸಕ್ತಿ ಇಟ್ಕೊಂಡು ಕೆಲಸಗಳನ್ನ ತೊಡಗ್ರೆ ಯಾವತ್ತು ಯಾವುದು ಮೋಸ ಆಗಲ್ಲ. ನಮ್ಮಲ್ಲಿ ಶ್ರದ್ಧೆ ಶ್ರಮ ಮತ್ತೆ ಬೇರೆಯರಿಂದ ಕಲಿತಕ್ಕಂಥದ್ದು ತುಂಬಾ ಇರತೈತೆ. ಸುಮ್ಮನೆ ನಾನು ನಂದೊಂದು 10 ಎಕರೆ ಇದೆ, ನಾನೇ ಇದಕ್ಕೆ ನಾನು ಅನ್ಕೊಂಡಿದ್ದೆ ಕರೆಕ್ಟು ಅನ್ನೋ ಒಂದು ಅಹಂಕಾರನ ಸಾಮಾನ್ಯವಾಗಿ ಯಾರಲ್ಲೂ ಇಲ್ಲ. ಬಟ್ ಆ ಥರದಿದ್ರೆ ಅದು ನಿಲ್ದಂಗೆ ನಮ್ಮ ಪೂರ್ವಿಕರಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು ಹಿಂದೆ ಮಾಡಿರ್ತಕ್ಕಂಥ ಅವರ ಅನುಭವ ಮತ್ತೆ ನಮ್ಮ ಬುದ್ಧಿವಂತಿಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಆಮೇಲೆ ರೈತರುಗಳ ಅನುಭವ ಆಗಿರ್ಬೋದು ಇವ್ರನ್ನೆಲ್ಲ ಸಂಪರ್ಕಿಸಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಕೃಷಿ ಮಾಡಿದರೆ ಉತ್ತಮ ಇಳುವರಿ ಪಡೆಯಬಹುದು ಮತ್ತು ಲಾಭದಾಯಕವಾಗಿ ಅವ್ರ ಜೀವನನೇ ಉದ್ಧಾರ ಮಾಡ್ಕೋಬಹುದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆಯದು ಶಿವರಾಜ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಅನುಭವನ ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಮೆಣಸು ಹಾಗೂ ಎಲೆಯ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ಕೃಷಿಕರಾದ ಶಿವರಾಜ್ ಎಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸೇರಿಸಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಬಿತ್ತಬೇಕು ಹತ್ತಿಯ ಬಿಡದೆ ಬಿತ್ತಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.